ಮಧ್ಯದಲ್ಲಿ ಕಬ್ಬನ್ನ ಬೆಳೆದಾಗ ನಮಗೆ ವರ್ಷದಲ್ಲಿ ಒಂದು ಹೊಸ ಆದಾಯ ರೂಪದಲ್ಲಿ ಕಾಣ್ತಾ ಇದ್ದೇವೆ. ಜಮೀನಿಲ್ಲ ಅನ್ನುವಂತ ಒಂದು ಚಿಂತೆ ಇಲ್ಲ. ಈಗ ಸಾಮಾನ್ಯವಾಗಿ ಕಬ್ಬೆಲ್ಲ ಹೆಚ್ಚು ಬಿಸಿಲಿರುವಂತಹ ಒಂದು ಜಾಗದಲ್ಲೇ ಬೆಳೆಯುವಂತಹ ಬೆಳೆ ಅಂತ ಕೇಳಿದ್ವಿ. ಇದು ನೀವು ನೋಡಿದ್ರೆ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಕಬ್ಬನ್ನ ಬೆಳಿಬಹುದು ಅಂತ ನೀವು ಪ್ರಯತ್ನ ಪಟ್ಟಿದ್ರಿ, ಹೇಗೆ ಅನಿಸ್ತಾ ಇದೆ? ಅದು ಮಲೆನಾಡು ಬದಿಗೆ ಕಬ್ಬು ಅಂದ್ರೆ ಈ ಸಕ್ಕರೆ ಕಬ್ಬನ್ನು ಉಪಯೋಗಿಸಿಲ್ಲ, ನಾವು ಈ ಕಡೆ ಎಲ್ಲ ಕೆಂಪು ಕಬ್ಬು ಹೇಳಿ ಮಾಡ್ತೇವೆ, ಅದಕ್ಕೆ ಬಿಸಿಲಿನ ಅವಶ್ಯಕತೆ ಇರುವುದಿಲ್ಲ. ನಮಗೆ ಇದು ಜೋನಿ ಬೆಲ್ಲ ಅಥವಾ ಈ ಬೆಲ್ಲ ಬೆಲ್ಲವನ್ನು ತಯಾರು ಮಾಡ್ಲಿಕ್ಕೆ ಆಗ್ತದೆ. ಹಂಗಾಗಿ ಇದು ಫ್ಯಾಕ್ಟರಿ ಕಳಿಸುವಂತ ಕಬ್ಬಾದ್ರೆ ಅದಕ್ಕೆ ಬಿಸಿಲು ಬೇಕೇ ಬೇಕು, ಸಕ್ಕರೆ ಕಬ್ಬು ಅಂತ ಹೇಳಿ ಅದನ್ನ. ಈ ಮಲೆನಾಡು ಭಾಗದಲ್ಲಿ ಆ ಕಬ್ಬು ನಡೆಯುವುದಿಲ್ಲ. ಆಮೇಲೆ ಈಗ ನಾಟಿ ಮಾಡುವ ವಿಧಾನದ ಬಗ್ಗೆ ಹೇಳಿ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಬ್ಬನ್ನ ನಾಟಿ ಮಾಡಬೇಕಿದ್ರೆ ಸಾಲು ನಾಟಿ ಮಾಡುವಂತದ್ದು ಅಥವಾ ಗುಂಡಿ ತೆಗೆದು ನಾಟಿ ಮಾಡುವಂತದ್ದು ಹೇಗೆ? ಇಲ್ಲ, ಅದು ಗುಂಡಿ ತೆಗೆದು ನಾಟಿ ಮಾಡಬೇಕಾಗ್ತದೆ. ಒಂದು 2x2 ರೀತಿಯಲ್ಲಿ ಹೊಂಡವನ್ನು ತೆಗೆದು ಅದರಲ್ಲಿ ಚೌಕ ಆಕೃತಿಯಲ್ಲಿ ಕಬ್ಬನ್ನು ನೆಡಬೇಕು. ನಾಲ್ಕು ಮೂಲೆಯಲ್ಲಿ ನೆಡಬೇಕು. ಅದು ನಾವು ಅಡಿಕೆಗೆ ಬಿಡುವಂತ ನೀರು ಇದರಿಂದನೇ ಆ ಕಬ್ಬಿನ ಬೆಳೆಯಿಂದ ಆದಾಯವಾಗಿ ನಮ್ಗೆ ಬಂದಿರ್ತದೆ. ಅದಕ್ಕಾಗಿ ಸಪರೇಟ್ ಯಾವುದೇ ರೀತಿಯ ಕೆಲಸ ಯಾವುದು ಮಾಡಬೇಕಾದಂತ ವ್ಯವಸ್ಥೆ ಇರುವುದಿಲ್ಲ. ಒಂದು ಕಬ್ಬಿನ ಬುಡದಿಂದ ಇನ್ನೊಂದು ಗುಂಡಿಗೆ ಎಷ್ಟು ಅಂತರ ಇಟ್ಟಿರ್ತದೆ? ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ ಒಂದು 7 ಫುಟ್ ಆದ್ರೂ ಅಂತರ ಇರ್ತದೆ. 7 ಫುಟ್. ಆಮೇಲೆ ಇದಕ್ಕೆ ಕೊಡುವಂತಹ ಒಂದು ಗೊಬ್ಬರದ ಬಗ್ಗೆ ಹೇಳಿ, ಯಾವ ರೀತಿ ಗೊಬ್ಬರ ಕೊಡ್ತೀವಿ? ನಾವು ಹೆಚ್ಚಾಗಿ ಇದಕ್ಕೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡುವುದು ಉತ್ತಮ. ಯಾಕೆ ಹೇಳಿದ್ರೆ ಬೆಲ್ಲಕ್ಕೆ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದರೆ ಬೇಗ ಬರ್ತದೆ, ಬೆಳೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಬೆಲ್ಲವನ್ನು ನಾವು ಕಾಯಂ ವರ್ಷಗಟ್ಟಲೆ ಇಟ್ಟುಕೊಂಡು ತಿನ್ಲಿಕ್ಕೆಲ್ಲ ಬರ, ಅದಕ್ಕಾಗಿ ಸಾವಯವ ಗೊಬ್ಬರವನ್ನೇ ಬಹಳ ಉಪಯೋಗವಂತ ಉತ್ತಮ ಫಲಿತಾಂಶಗಳು ಕಾಣಬಹುದು. ನಾವು ಸಾವಯವ ಗೊಬ್ಬರ ಅಂದ್ರೆ ಯಾವ ರೀತಿ ಬಳಕೆ ಮಾಡ್ತೀವಿ? ನೇರವಾಗಿ ನೀವು ಹಟ್ಟಿ ಗೊಬ್ಬರವನ್ನು ಹಾಕುವಂತದ್ದು ಅಥವಾ ಎರೆ ಗೊಬ್ಬರವೋ ಕಾಂಪೋಸ್ಟ್ ಏನಾದ್ರು ಮಾಡ್ತೀರಾ? ನಾವು ನೇರವಾಗಿ ಹಟ್ಟಿ ಗೊಬ್ಬರನೇ ಬಹಳ ಉಪಯೋಗ ಮಾಡ್ತೇವೆ. ನಮ್ಮ ಕಡೆ ಮಲೆನಾಡು ಕಡೆ ನಾವು ಈ ದರಕಲು ತಂದು ಗೊಬ್ಬರ ಮಾಡೋದಾಗ್ಲಿ, ಸೊಪ್ಪಿನಿಂದ ಗೊಬ್ಬರ ಮಾಡೋದಾಗ್ಲಿ, ಅಥವಾ ಆಕಳ ಗೋಮೂತ್ರವನ್ನು ನಾವು ಇದ್ ಮಾಡಿಸಿ ಅದಕ್ಕೆ ಕಬ್ಬಿಗೆ ಸಿಂಪಡಿಸೋದಾಗ್ಲಿ ಮಾಡೋದ್ರಿಂದ ಸಾವಯವ ಗೊಬ್ಬರದಲ್ಲೇ ಜಾಸ್ತಿ ಇನ್ಕಮ್ ಅನ್ನು ಕಾಣಬಹುದು. ನಾವು ಬೆಲ್ಲ ಉತ್ತಮ ಗುಣಮಟ್ಟದಲ್ಲಿ ಆಗ್ತದೆ. ಈಗ ಕೃಷಿಗೆ ಪೂರಕವಾಗಿ ನೀವು ಹೈನುಗಾರಿಕೆ ಮಾಡುವುದಿದ್ರೆ ಯಾವ ರೀತಿ ಮಾಡ್ತೀರಿ? ಎಷ್ಟು ಹಸುಗಳನ್ನ ಸಾಕೊಳ್ತೀರಿ? ಆಮೇಲೆ ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ? ನಾವು ಕೃಷಿ ಪೂರ್ವಕವಾಗಿ ಕೃಷಿ ಮಾಡುವಂತವರಿಗೆ ಹೈನುಗಾರಿಕೆ ಕಡ್ಡಾಯ ಮಾಡಲೇಬೇಕು. ಯಾಕಂದ್ರೆ ಕೃಷಿಗೆ ಅದು ಆಧಾರ ಸ್ತಂಭ ಹೈನುಗಾರಿಕೆ ಆಗಿರ್ತದೆ. ನಾವು ಮನೆಯಲ್ಲಿ ಮಾಡುವಂತಹ ಹೈನುಗಾರಿಕೆಯಿಂದಾನೆ ಅದೇ ಗೊಬ್ಬರದಿಂದಾನು ಕೃಷಿಯನ್ನು ಉತ್ತಮಪಡಿಸಬಹುದು. ಆ ಕೃಷಿ ತೋಟದಲ್ಲಿ ಬೆಳೆದಂತ ಬೆಳೆ ಹುಲ್ಲು ಇವರಿಂದನೇ ಕೃಷಿ ಆಕಳ ಜೀವನ ಅಂತೂ ಸಾಕ್ಬಹುದು. ಒಂದು ಏನಿಲ್ಲ ಅಂದ್ರೆ 4-5 ಆಕಳನ್ನ ಸಾಕಾಣಿಕೆ ಮಾಡಬಹುದು. ಸ್ವಲ್ಪ ಈ ಹೈನುಗಾರಿಕೆ ಬಗ್ಗೆ ಹೇಳಿ. ಈಗ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಅಂದ್ರೆ ಪ್ರತಿ ದಿವಸ ಏನೇನು ಕೆಲಸಗಳು ಮಾಡಬೇಕಾಗ್ತದೆ? ನಾವು ಪ್ರತಿನಿತ್ಯ ಅಂದ್ರೆ ಏನಿರಲ್ಲ ಅದು ಕೆಲಸ. ನಾವು ಈಗ ತೋಟವನ್ನು ಯಾವ ರೀತಿ ಕ್ಲೀನ್ ಮಾಡ್ತೇವೆ, ಆ ವೇಸ್ಟ್ ಅನ್ನೋದನ್ನು ಹುಲ್ಲನ್ನು ಬೆಳೆದಿರ್ತದೆ, ಅದನ್ನ ತಂದು ಹೈನುಗಳಿಗೆ ಹಾಕಬಹುದು. ಅದನ್ನಂತರ ಹೈನುಗಾರಿಕೆ ಕೊಟ್ಟಿಗೆಯಲ್ಲಿ ಬಂದಂತ ಸಗಣಿ ಬಂದು ತೆಗೆದು ಅದರಿಂದಾನೇ ವಾಪಸ್ ಅಡಿಕೆ ಗಿಡಕ್ಕೆ ಆಗಲಿ ಕಬ್ಬಿಗಾಗಲಿ ಬೆಳೆಗೆ ಉಪಯೋಗಿಸಬಹುದು ಅಂತ. ಅಂದ್ರೆ ಅವೆರಡಕ್ಕೂ ಒಂದಕ್ಕೊಂದು ಅಟ್ಯಾಚ್ ಇದ್ದಂಗೆ. ಯಾಕೆ ಕೇಳಿದ್ರೆ ಇದೊಂದ್ರಿಂದ ನಮಗೆ ಒಂದ್ರಿಂದ ಒಂದಕ್ಕೆ ಲಾಭ ಆಗ್ತಾ ಉಂಟು. ಅದರಿಂದ ತೋಟದಲ್ಲಿ ಬೆಳೆ ಮಾಡುವ ಜೊತೆಗೆ ನಾವು ಕ್ಲೀನ್ ಮಾಡಿದ ಸಲುವಾಗಿ ಹುಲ್ಲಿಂದ ಹೈನುಗಾರಿಕೆ ಆಕಳನ್ನು ಸಾಕ್ಬಹುದು. ಆ ಹಾಲಿನ ನಾವು ಮಾರ್ಕೆಟಿಂಗ್ ಮಾಡೋದ್ರಿಂದ ಅದರಿಂದ ನಮಗೆ ಆದಾಯವು ಹೈನುಗಾರಿಕೆ ಮತ್ತು ಕೃಷಿ ಒಳಗಿಂದ ಲಾಭ ಆಗ್ತದೆ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಬ್ಬನ್ನ ಬೆಳೆದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕೃಷಿ ತ್ಯಾಜ್ಯಗಳು ಕೂಡ ಸಿಗ್ತವೆ. ಅಡಿಕೆಯ ಸೋಗೆ ಆಗ್ಬಹುದು, ಹಾಳೆ ಆಗ್ಬಹುದು, ಅಥವಾ ಕಬ್ಬಿನಲ್ಲಿಯೂ ಕೂಡ ಸೋಗೆಗಳು ಸಿಗ್ತವೆ. ಇದರ ಬಳಕೆ ಎಲ್ಲ ಹೇಗೆ? ನಾವು ಅಡಿಕೆ ಮತ್ತು ಈ ಕಬ್ಬಿನ ರೌದೆಯಿಂದ ತೋಟದಲ್ಲಿ ವೇಸ್ಟ್ ಕಳೆಯನ್ನು ಹುಡ್ತಿದ್ದ ರೀತಿಯಲ್ಲಿ ತೋಟ ಮುಚ್ಚಲಿಕ್ಕೆ ಸಹಾಯಕ ಆಗ್ತದೆ. ತೋಟ ಮುಚ್ಚಲಿಕ್ಕೆ ಸಹಾಯಕವಾಗ್ತದೆ. ಅದರಿಂದ ಈ ಕಬ್ಬಿನ ರೌದೆ ಹಾಕೋದ್ರಿಂದ ಕಳೆಗಳು ಬಹಳ ಕಡಿಮೆ ಆಗ್ತದೆ, ಕೆಲಸವು ಬಹಳ ಕಡಿಮೆ ಆಗ್ತದೆ. ಆವಾಗ ಕಳೆಗಳಿಂದ ಸ್ವಲ್ಪ ತೋಟ ರಕ್ಷಣೆ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಮುಚ್ಚಿಗೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ನಾವು ಈಗ ಮತ್ತು ಸಾವಯವ ಗೊಬ್ಬರ ಉಪಯೋಗಿಸೋದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ. ಎಲ್ಲಿ ನೋಡಿದ್ರೆ ಎರೆಹುಳುಗಳು ಇರ್ತವೆ. ಹೌದು, ಎಲ್ಲಿ ನೋಡಿದ್ರೆ ಎರೆಹುಳು ಬರ್ತವೆ. ರಾಸಾಯನಿಕ ಗೊಬ್ಬರವನ್ನು ಆದಷ್ಟು ಕಡಿಮೆ ಮಾಡ್ತಾ ಇದ್ದೇವೆ. ರಾಸಾಯನಿಕ ಗೊಬ್ಬರದಿಂದ ಸ್ವಲ್ಪ ದೂರ ಇರುವ ಸಲುವಾಗಿ ಸಾವಯವ ಗೊಬ್ಬರದತ್ತ ಜಾಸ್ತಿ ಇದ್ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಹಿರಿಯರು ಕೃಷಿ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ರಾಸಾಯನಿಕ ಬಳಕೆ ಮಾಡಿದ್ರು ಅಥವಾ ಹಟ್ಟಿ ಗೊಬ್ಬರದಲ್ಲಿ ನಿರ್ವಹಣೆ ಮಾಡ್ತಿದ್ರು? ಹಿರಿಯರು ಹಟ್ಟಿ ಗೊಬ್ಬರದಲ್ಲಿ ನಿರ್ವಹಣೆ ಮಾಡಿದ್ರು. ಅದ್ರ ನಂತರದಲ್ಲಿ ನಾವು ಸ್ಟಾರ್ಟಿಂಗ್ ನಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಾಯ್ತು. ಬಳಕೆ ಮಾಡೋದು ಪ್ರಯೋಜನ ಇಲ್ಲ ಅಂದು ಬಂದಾಗ ಹಿರಿಯರು ಹಾಕೊಟ್ಟ ಮಾರ್ಗದತ್ತನೇ ಹೋಗುವ ಹೇಳಿ ಹೈನುಗಾರಿಕೆ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು ಹಟ್ಟಿ ಗೊಬ್ಬರದಿಂದ ತೋಟಗಳನ್ನು ನಿರ್ವಹಣೆ ಮಾಡ್ತಿದ್ದೇವೆ. ಅಂದ್ರೆ ಈಗ ರಾಸಾಯನಿಕ ಗೊಬ್ಬರವನ್ನೇ ಜಾಸ್ತಿ ಬಳಕೆ ಮಾಡಿದ್ರೆ ಯಾವ ರೀತಿಯ ಒಂದು ದುಷ್ಪರಿಣಾಮ ಉಂಟಾಗುತ್ತೆ? ರಾಸಾಯನಿಕ ಗೊಬ್ಬರ ಬಳಕೆ ಮಾಡದಿಂದ ನಮಗೆ ನಾವು ಈ ಬೆಲ್ಲವನ್ನು ಮಾಡಿದಾಗ ಹೈನುಗಾರಿಗೆ ನಮ್ದು ಕಬ್ಬಿನಲ್ಲಿ ಬೆಲ್ಲ ಮಾಡಿದಾಗ ಅದು ಬಹಳ ದಿವಸ ಇಡ್ಲಿಕ್ಕೆ ಬರುವುದಿಲ್ಲ, ಬಹಳ ಬೇಗ ಕೆಡುತ್ತದೆ. ಅದು ಗೊಬ್ಬರದ ಅಂಶದಿಂದ ಅದರಲ್ಲಿ ಬೆಲ್ಲದ ನೈಜ ರೂಪವನ್ನು ಸಿಗುವುದಿಲ್ಲ, ಉಪ್ಪಿನ ಪ್ರಮಾಣ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಸಾವಯವ ಗೊಬ್ಬರದಿಂದ ಅದು ಆ ಪ್ರಮಾಣಕ್ಕೆ ಬಹಳ ಕಡಿಮೆ ಆಗ್ತಾ ಉಂಟು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ನಲ್ಲಿ ರಾಸಾಯನಿಕ ಗೊಬ್ಬರದಲ್ಲೂ ಕಬ್ಬು ಮಾಡಿದ್ದೇವೆ, ಈಗ ಸಾವಯವ ಗೊಬ್ಬರದಲ್ಲೂ ಕಬ್ಬು ಮಾಡ್ತಿದ್ದಾಗ ಅವೆರಡು ವ್ಯತ್ಯಾಸವನ್ನು ಬಹಳ ನೋಡಬಹುದು ನಾವು. ಆಮೇಲೆ ಈಗ ಈ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಹೇಳಿ, ಏನೇನು ಸಮಸ್ಯೆಗಳು ಬರ್ತವೆ ವಿಶೇಷವಾಗಿ ಕಬ್ಬಿನ ಬೆಳೆಯಲ್ಲಿ? ಕಬ್ಬಿನ ಬೆಳೆಯಲ್ಲಿ ಒಂದು 45 ದಿವಸದೊಳಗೆ ಮಾತ್ರ ಸ್ವಲ್ಪ ಕೀಟ ಇದ್ರ ತೊಂದರೆ ಕೊಡ್ತದೆ. ಅದ್ರ ನಂತರದಲ್ಲಿ ಅದಕ್ಕೆ ನಾವು ಜಾಸ್ತಿ ಈಗ ಆಕಳ ಗೋಮೂತ್ರವನ್ನು ಸಿಂಪಡಣೆ ಮಾಡೋದ್ರಿಂದ ಬಹಳ ಕೀಟಗಳನ್ನು ಕಡಿಮೆ ಮಾಡಬಹುದು. ಅದು 45 ದಿನಗಳ ನಂತರದಲ್ಲಿ ಅದಕ್ಕೆ ಯಾವುದೇ ಜಾಸ್ತಿ ಇದಾಗಿರುವುದಿಲ್ಲ, ಕೀಟಗಳ ಬಾಧೆ ಕಡಿಮೆ ಆಗ್ತಾ ಹೋಗುತ್ತೆ. ಸಾಮಾನ್ಯ ಯಾವ ಕೀಟಗಳು ಬಾಧಿಸ್ತವೆ? ಈಗ ಅದು ಎಲೆ ಚುಕ್ಕಿ ಎಲೆ ಚುಕ್ಕಿ ಅಡಕೆ ಸಸಿಗೆ ಬಂದಂಗೆಯ ಕಬ್ಬಿನ ಕಾಂಡ ಕೊರಕಾಳೊಂದು ಹುಳಗಳು ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಆದಷ್ಟು ನಾವು ಗೋಮೂತ್ರ ಮತ್ತು ನಾವು ಈ ಗಂಜಲೆಲ್ಲ ಒಟ್ಟು ಮಾಡಿ ಸಿಂಪರಣೆ ಮಾಡೋದ್ರಿಂದ ಅದು ಬೇಗ ಕಡಿಮೆ ಆಗ್ತದೆ, ಅದ್ರ ಬಗ್ಗೆ ಅಷ್ಟು ಇದಾಗ್ತಾ ಇರೋದಿಲ್ಲ. ಮತ್ತು ಮಳೆಗಾಲದಲ್ಲಿ ನಾವು ಕಬ್ಬಿಗೆ ನೀರು ನಿಲ್ಲದಿದ್ದ ರೀತಿಯಲ್ಲಿ ನೋಡ್ಕೊಬಿಟ್ರೆ ಕಬ್ಬು ಯಾವತ್ತು ಜವಳ ಬಂದು ಏನು ವೇಸ್ಟ್ ಆಗದಿದ್ದ ಬೆಳವಣಿಗೆ ಆಗ್ತದೆ. ಆಮೇಲೆ ಒಂದು ಬುಡದಲ್ಲಿ ನಾಲ್ಕು ಕಬ್ಬಿನ ಗಿಡವನ್ನು ನೆಡ್ತೀರಿ ನೀವು, ಆ ನಂತರ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಕಬ್ಬಿನ ನಾಲ್ಕು ಬುಡ ನೆಟ್ಟ ನಂತರವ ಆ ಒಂದು ಬೀಜದಲ್ಲಿ ನಾಲ್ಕು ಕಣ್ಣುಗಳಿರ್ತದೆ, ನಾಲ್ಕು ಸಸಿಗಳಾಗ್ತದೆ. ಅದು ನಿರ್ವಹಣೆ ಅಂದ್ರೆ 40 ದಿವಸ ತನಕ ಯಾವ್ದಿಲ್ಲ, 40 ದಿವಸಕ್ಕೆ ಪೂರ್ತಿ ಅದಕ್ಕೆ ಮಣ್ಣನ್ನು ಒರ್ಗುಡಿ ಕೊಟ್ಟ ನಂತರದಲ್ಲಿ ಏರ್ ಹಾಕಿ ಕೊಟ್ಟ ನಂತರದಲ್ಲಿ ಒಂದು ಮಳೆಗಾಲ ಬರಬೇಕಾದ್ರೆ ಅದ್ರ ರೌದಿಯನ್ನು ವಾಪಸ್ ಅದಕ್ಕೆ ಸುತ್ತಬೇಕು, ಯಾಕಂದ್ರೆ ಗಾಳಿ ಮತ್ತು ಯಾವ್ದೋ ಇದಕ್ಕೆ ಬೀಳಬಾರದು ಕಬ್ಬು ಹೇಳಿ. ಆ ಸುತ್ತನ್ ಬಿಟ್ಟರೆ ಅದು ತನ್ನಷ್ಟೇ ಒಂದು ಹಂತದಲ್ಲಿ ಬೆಳೀತಾ ಹೋಗ್ತಾ ಇರ್ತದೆ. ಆಮೇಲೆ ಈಗ ಅರಿಶಿನ ಕೃಷಿಯ ಬಗ್ಗೆ ಹೇಳಿ, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಿರೋ ಅಥವಾ ಪ್ರತ್ಯೇಕ? ಇಲ್ಲ ಇಲ್ಲ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತೇವೆ. ಅರಿಶಿನ ನಮಗೆ ಯಾವುದೇ ರೀತಿಯಲ್ಲಿ ಸಂಪೂರ್ಣ ಲಾಭದಾಯಕವಾದಂತಹ ಬೆಳೆ. ಅದೊಂದು ಅದಕ್ಕೆ ಯಾವುದೇ ಕೀಟಬಾಧೆ ಆಗಲಿ ಯಾವುದೇ ಗೊಬ್ಬರಗಳಾಗಲಿ ಯಾವುದೇ ಅವಶ್ಯಕತೆ ಇರಲ್ಲ. ತೋಟದ ಒಂದು ಫಲವತ್ತತೆ ಮಣ್ಣಿಗಾಗಿ ಅದು ತಾನಾಗೆ ಬೆಳ್ಕೊಂಡು ಬರುವಂತಹ ಲಾಭದಾಯಕ ಬೆಳೆ ಅಂದ್ರೆ ಅರಿಶಿನ ಇರ್ತದೆ. ಯಾವ ರೀತಿ ಮಾಡ್ತೀರಿ ಕೃಷಿ? ನಾವು ಅರಿಶಿನವನ್ನು ಅಡಿಕೆ ತೋಟದ ಮಧ್ಯ ಬಣ್ಣದ ಮಧ್ಯದಲ್ಲಿ ಒಂದು ಅವಳೆಯನ್ನು ಹೊಡೆದು ಅದರಲ್ಲಿ ಸಸಿಯನ್ನು ನಾಟಿ ಮಾಡ್ತೇವೆ. ಎತ್ತರ ಸಸಿಯನ್ನು ಗಡ್ಡೆಯನ್ನು ನಾಟಿ ಮಾಡ್ತೇವೆ. ನಾಟಿ ಮಾಡಿ ಒಂದು ಹದ ಒಂದು 20-22 ದಿವಸ ಆದಂತ ಮೊಕ್ಕೆ ಬಂದ ನಂತರ ಒಂದ್ಸಲ ಮಣ್ಣು ಗುಡಿಸ್ಕೊಟ್ಬಿ ನಂತರವ ಅದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಗೊಬ್ಬರವಾಗಲಿ ಮತ್ತೆ ಏನಿದಿರೋದಿಲ್ಲ, ತೋಟದಲ್ಲಿ ಬಿಡುವಂತ ನೀರಿನ ವ್ಯವಸ್ಥೆಯಿಂದನೇ ಅದು ಫಲವತ್ತತೆಯಾಗಿ ಬೆಳೀತಾ ಬರ್ತಾ ಇರ್ತದೆ. ಅರಿಶಿನ ಬೆಳೆಯಲ್ಲಿ ಈಗ ಹೆಚ್ಚು ನೀರಾದ್ರೆ ಬುಡ ಕೊರೆಯುವಂತಹದ್ದು ಅಥವಾ ಕಾಂಡ ಕೊರೆಯುವಂತಹ ಒಂದು ಹುಳದ ಸಮಸ್ಯೆ ಎಲ್ಲ ಬರ್ತದೆ? ಅರಿಶಿನ ಬೆಳೆಯಲ್ಲಿ ಕೊಳೆಯ ರೋಗ ಅಥವಾ ಕಾಂಡ ಕೊರಕೆ ಯಾವ್ದು ಬರುವುದಿಲ್ಲ. ಯಾಕೆ ಕೇಳಿದ್ರೆ ಅಡಿಕೆ ಗಿಡದಲ್ಲಿ ನಾವು ಜಾಸ್ತಿ ನೀರ್ ಅಂದ್ರೆ ಈಗ ಜೆಟ್ಟ ಇದ್ದ ಹಾಕಿದಾಗ ಬಹಳ ನೀರ್ ಬಂದಾಗ ಅದೊಂದು ವಾರದಲ್ಲಿ ಒಂದ್ ಸ್ವಲ್ಪ ನೀರ್ ಕಡಿಮೆ ಮಾಡ್ತೇವೆ. ಅದಕ್ಕೆ ಅದೇ ಒಂದು ಮಣ್ಣಿನ ತೇವಾಂಶದಿಂದ ಅದು ಬಹಳ ಬೆಳ್ಕೊಂಡು ಬರ್ತದೆ, ಬಿಟ್ರೆ ರೋಗಗಳು ಬಹಳ ಕಡಿಮೆ. ಅದಕ್ಕೆ ಅಂದ್ರೆ ಎಲೆ ಚುಕ್ಕಿ ರೋಗ ಅಥವಾ ಕೊಳೆಯುವಂತದ್ದು ಅಂತ ಸಮಸ್ಯೆ ಬರುತ್ತೆ. ಅರಿಶಿನಿಗೆ ಯಾವುದೇ ರೋಗಗಳೇ ಇಲ್ಲ, ಯಾವುದೇ ರೋಗ ಇಲ್ಲದೆ ಬೆಳೆ ಬರುವಂತ ಬೆಳೆ ಅಂದು ಅಂದ್ರೆ ಅರಿಶಿನ ಒಂದೇ. ಅಷ್ಟೇ, ಒಂದು ಎಕರೆ ಅಡಿಕೆ ತೋಟದಲ್ಲಿ ಪೂರ್ತಿ ನೀವು ಅರಿಶಿನ ಬೆಳಿತೀರೋ ಅಥವಾ ಸ್ವಲ್ಪ ಪ್ರದೇಶ? ಸ್ವಲ್ಪ ಪ್ರದೇಶ ಮಾತ್ರ ಬೆಳಿತೇವೆ, ಸ್ವಲ್ಪ ಕಬ್ಬು ಅದ್ರ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ. ಅಂದ್ರೆ ಲಾಭದಾಯಕ ಒಂದು ಸೈಡ್ ಆಗಿ ಅದಕ್ಕೆ ಸಪರೇಟ್ ಆದಂತ ಯಾವ್ದು ಕೆಲಸ ಇರೋದ್ರಿಂದ ಇದ್ರ ಜೊತೆಗೆ ಅದೊಂದು ಇರಲಿ ರೀತಿಯಲ್ಲಿ ಬೆಳ್ಕೊಂಡು ಹೋಗ್ತಾ ಇರ್ತೇವೆ. ಕಬ್ಬನ್ನು ನೀವೇ ನೇರವಾಗಿ ಬೆಲ್ಲವು ಅಥವಾ ಜೋನಿ ಬೆಲ್ಲವು ಏನಾದ್ರೂ ಮಾಡ್ತಿರೋ ಅಥವಾ ಹೊರಗಡೆ ಮಾರಾಟ ಮಾಡಿ? ನೇರವಾಗಿ ನಾವೇ ತಯಾರು ಮಾಡ್ತೇವೆ ಬೆಲ್ಲವನ್ನು. ಸ್ವಲ್ಪ ಹೇಳಿ ಬೆಲ್ಲ ತಯಾರಿ. ನಾವು ಕಬ್ಬನ್ನು ಕಟಿಂಗ್ ಮಾಡಾದ್ಮೇಲೆ ಬೆಲ್ಲವನ್ನು ತಗೊಂಡೋಗಿ ಈಗ ನಾಟಿ ಮಾಡಿ ಎಷ್ಟು ತಿಂಗಳ ನಂತರ ನೀವು ಕಟಾವು ಮಾಡಿ? ನಾಟಿ ಮಾಡಿ ಕಬ್ಬು ಕರೆಕ್ಟ್ ಕಟಿಂಗ್ ಮಾಡಬೇಕು ಅಂದ್ರೆ 10-11 ತಿಂಗಳು ಆಗ್ಲೇಬೇಕು. ಕಬ್ಬು 11 ತಿಂಗಳ ನಂತರ ಕಟಿಂಗ್ ಮಾಡಿದಾಗ ಆ ಕಬ್ಬಿನ ತುದಿಗೆ ಕಬ್ಬಿನ ಬೀಜ ಸಿಗುತ್ತೆ ನಮಗೆ. ಮಲೆನಾಡು ಬದಿ ಕಬ್ಬಿಗೆ ಅದೇ ಟೈಪ್ ಮುಂದ್ಗಡೆ ಬೀಜ ಇರುತ್ತೆ. ಬೀಜ ಕಟ್ ಮಾಡಿ ಇಟ್ಕೊಂಡು ಕಬ್ಬನ್ನು ನಾವು ಬೆಲ್ಲ ಮಾಡಿ ನಾವೇ ಸ್ವಂತ ಬೆಲ್ಲ ತಯಾರಿಕೆ ಮಾಡ್ತೇವೆ. ಈ ಬೆಲ್ಲದಲ್ಲಿ ಯಾವುದೇ ಕೆಮಿಕಲ್ ಮಿಶ್ರತೆ ಇಲ್ಲ, ಸುಣ್ಣ ಆಗ್ಲಿ ಅಥವಾ ರಾಸಾಯನಿಕ ಯಾವ್ದೊಂದು ಸಮಸ್ಯೆ ಆಗಿ ಕಲರ್ ಬರ್ಲಿಕ್ಕೆ ಮಾಡೋದಿಲ್ಲ. ನ್ಯಾಚುರಲ್ ಆದಂತ ಬೆಲ್ಲವನ್ನೇ ತಯಾರು ಮಾಡ್ತೇವೆ. ಈಗ ಬೆಲ್ಲ ತಯಾರಿ ಅನುಭವದ ಬಗ್ಗೆ ಹೇಳಿ, ವಿವಿಧ ಹಂತಗಳು ಏನೇನು? ಒಂದು ಸಾರಿ ಕಟಾವು ಮಾಡಿದ ನಂತರ ಏನೇನು ಮಾಡ್ತೀವಿ? ಈಗ ಒಂದ್ಸಲ ಕಟಾವು ಮಾಡಿದ ನಂತರ ನಾವು ಅದನ್ನು ಕಣೆಗನ್ನು ಕಬ್ಬಿನ ಗಾಣ ಹಾಳೆ ಇರ್ತದೆ ಅಲ್ಲಿಗೆ ಒಯ್ದು ಅದನ್ನ ಕಬ್ಬಿನ ಹಾಲು ಮಾಡಿ ಬೆಲ್ಲವನ್ನ ಒಂದು ಪಾತ್ರೆಯಲ್ಲಿ ಅಂದ್ರೆ ಒಂದು ಶೇಖರಣೆ ಮಾಡ್ತೇವೆ. ಒಂದು 70 ಡಬ್ಬಿ ಹಾಲನ್ನ ಶೇಖರಣೆ ಮಾಡ್ತೇವೆ. 70 ಡಬ್ಬಿ ಹಾಲನ್ನ ಬೇರೆ ಪಾತ್ರದಲ್ಲಿ ಅದನ್ನ ಕುದಿಸ್ತೇವೆ. ಕುದಿಸಿ ಅದೊಂದು ಬೆಲ್ಲ ನಮ್ಮ ಒಂದು ಹಂತದಲ್ಲಿ ಬೆಲ್ಲ ಬರ್ತದೆ. ಒಂದು 9-10 ಡಬ್ಬಿ ಬೆಲ್ಲ ಬರ್ತದೆ ಆವಾಗ ಅದಲ್ಲಿ. ಅದು ನಮ್ಗೆ ಯಾವ್ದಕ್ಕೆ ಜೋನಿ ಬೆಲ್ಲ ಬೇಕು ಅಥವಾ ಸ್ವಲ್ಪ ಗಟ್ಟಿ ಬೆಲ್ಲ ಬೇಕು ಆ ಹದದಲ್ಲಿ ನೋಡಿ ಅದನ್ನ ನಾವು ನಮ್ಮ ಬೆಲ್ಲವನ್ನು ಖಾಲಿ ಮಾಡುವಂತ ಪಾತ್ರೆಗೆ ಹಾಕಿ ಅದನ್ನ ಡಬ್ಬಿಗಳಲ್ಲಿ ಶೇಖರಣೆ ಮಾಡ್ತೇವೆ. ಈ ಜೋನಿ ಬೆಲ್ಲಕ್ಕೂ ಗಟ್ಟಿ ಬೆಲ್ಲಕ್ಕೂ ಏನು ವ್ಯತ್ಯಾಸ ತಯಾರಿ ವಿಧಾನದಲ್ಲಿ? ಗಟ್ಟಿ ಬೆಲ್ಲ ಸ್ವಲ್ಪ ಬಹಳ ಕಾಯಿಸಬೇಕಾಗ್ತದೆ, ಜೋನಿ ಬೆಲ್ಲ ಅಷ್ಟು ಕಾಯಿಸಬೇಕಾಗಿಲ್ಲ. ಜೋನಿ ಬೆಲ್ಲಕ್ಕೆ ರೇಟ್ ಇದಕ್ಕಿಂತ ಗಟ್ಟಿ ಬೆಲ್ಲಕ್ಕೆ ರೇಟ್ ಜಾಸ್ತಿ ಇರ್ತದೆ. 25 ಕೆಜಿ ಕ್ಯಾನಿಗೆ ಗಟ್ಟಿ ಬೆಲ್ಲಕ್ಕೆ ಈಗ 3,500 ರೂಪಾಯಿ ಇದ್ರೆ ಜೋನಿ ಬೆಲ್ಲಕ್ಕೆ 2,000-2,100 ರೂಪಾಯಿ ನಡೀತದೆ. ಯಾಕೆ ಆ ವ್ಯತ್ಯಾಸ? ಅದು ಗಟ್ಟಿ ಬೆಲ್ಲ ಬಹಳ ವರ್ಷಗಟ್ಟಲೆ ಇಡಬಹುದು, ಜೋನಿ ಬೆಲ್ಲ ಬಹಳ ದಿವಸ ಇಡ್ಲಿಕ್ಕೆ ಬರೋದಿಲ್ಲ. ಉಪಯೋಗದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ ಜೋನಿ ಬೆಲ್ಲವನ್ನು ಇಂಥದಕ್ಕೆ ಉಪಯೋಗಿಸಬೇಕು ಅಥವಾ ಗಟ್ಟಿ ಬೆಲ್ಲವನ್ನು ಇಂಥದಕ್ಕೆ ಉಪಯೋಗಿಸೋದಲ್ಲಿ ಏನಿಲ್ಲ. ಜೋನಿ ಬೆಲ್ಲ ಅಂದ್ರೆ ದಿನನಿತ್ಯ ಕೈ ನಮ್ಮ ತಿಂಡಿ ಇದಕ್ಕೆಲ್ಲ ಜೋನಿ ಬೆಲ್ಲ ಬಹಳ ಉಪಯೋಗ. ದೋಸೆಗೆಲ್ಲ ಬಹಳ ಒಳ್ಳೆ, ದೋಸೆಗೆ ಇದಕ್ಕೆಲ್ಲ ಬಹಳ ಉಪಯೋಗ ಜೋನಿ ಬೆಲ್ಲ. ನೇರವಾಗಿ ಗಟ್ಟಿ ಬೆಲ್ಲ ಆದ್ರೆ ಅದನ್ನ ಗಟ್ಟಿ ತಂದು ಮತ್ತೆ ತೆಳು ಮಾಡ್ಕೊಂಡು ಕೆಲವರು ಉಪಯೋಗಿಸ್ತಾರೆ. ಈ ಮಲೆನಾಡು ಭಾಗದಲ್ಲಿ ಬಹಳ ಉಪಯೋಗನೇ ಗಟ್ಟಿ ಬೆಲ್ಲನೇ. ಅಂದ್ರೆ ಈಗ ಪಾಯಸಕ್ಕೆ ಅಥವಾ ಬೇರೆ ಸ್ವೀಟ್ ಮಾಡೋದಿದ್ರೆ ಗಟ್ಟಿ ಬೆಲ್ಲನೇ ಉಪಯೋಗಿಸ್ತಾರೆ. ಆಮೇಲೆ ಈಗ ಕೆಲವೊಂದ್ ಸಾರಿ ಬೆಲ್ಲ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಸುಣ್ಣ ತಿಳಿ ನೀರು ಹಾಕ್ತಾರೆ ಅಂತ ಹೇಳಿದ್ರೆ ಯಾಕೆ ಅದು? ಅದು ಬೆಲ್ಲದ ಕಲರ್ ಅನ್ನು ಚೇಂಜ್ ಮಾಡುವ ಸಲುವಾಗಿ ಸುಣ್ಣ ಮತ್ತು ಬೇರೆ ತಿಳಿ ನೀರನ್ನು ಹಾಕಿ ಉಪಯೋಗಿಸ್ತಾರೆ. ಆದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಯಾವುದನ್ನು ಉಪಯೋಗಿಸುವುದಿಲ್ಲ. ಕೆಲವರು ಕಲರ್ ಬೇರೆ ಕಲರ್ ಬರ್ತದೆ, ಈಗ ಅದೇ ವಾತಾವರಣದಲ್ಲಿ ಇದೆ. ರಾಸಾಯನಿಕ ಗೊಬ್ಬರದಿಂದ ಮೇನ್ ಹೊರತ ಬರುವುದೇ ಕಲರ್. ಬೆಲ್ಲ ಕಪ್ಪು ಕಲರ್ ಬರ್ತದೆ, ಬಹಳ ರಾಸಾಯನಿಕ ಗೊಬ್ಬರ ಹೆಚ್ಚಾಯ್ತು ಅಂದ್ರೆ, ಯೂರಿಯಾನೇ ಹೆಚ್ಚು ಪ್ರಮಾಣ ಆಯ್ತು ಅಂದ್ರೆ ಬೆಲ್ಲ ಫುಲ್ ನೊರೆ ಬರ್ತದೆ ಮತ್ತು ಕಪ್ಪು ಕಲರ್ ಬರ್ಲಿಕ್ಕೆ ಹೋಗ್ತದೆ. ಆ ಕಪ್ಪು ಕಲರ್ ತಿಳಿ ಮಾಡ್ಲಿಕ್ಕೆ ಸುಣ್ಣವನ್ನು ಉಪಯೋಗಿಸ್ತಾರೆ. ಅವು ಬಹಳ ದಿನ ಇಡ್ಲಿಕ್ಕೆ ಬರಲ್ಲ, ಬೇಗ ಕೆಡುವಂತ ಲಕ್ಷಣಗಳು ಇರ್ತದೆ. ಈ ಜಾಸ್ತಿ ಸಮಯ ದೀರ್ಘಕಾಲ ಇದನ್ನ ಉಳಿಸಬೇಕು ಅಂದ್ರೆ ಅದರ ಕೆಡದ ಹಾಗೆ ಉಳಿಸಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಅದ್ರನ್ನ ಕೆಡದ ಹಾಗೆ ಬಹಳ ದಿವಸ ಉಳಿಸಬೇಕು ಅಂತ ಅಂದ್ರೆ ಕೆಲವೊಂದು ಕಬ್ಬಿನಲ್ಲಿ ಇರ್ತದೆ. ನಾವು ಕಬ್ಬನ್ನ ಮತ್ತು ಈ ರಾಸಾಯನಿಕ ಒಬ್ಬರು ಉಪಯೋಗಿಸಿದಂತ ಕಬ್ಬನ್ನ ನೋಡಿ ರೈತರಿಂದ ಬೆಲ್ಲವನ್ನು ಖರೀದಿ ಮಾಡಿದಾಗ ಅದು ವರ್ಷಗಟ್ಟಲೆ ಬೆಲ್ಲ ಇಟ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಈಗ ಈಗೊಂದು ಮಾರ್ಕೆಟ್ ನಲ್ಲಿ ಏನಾಗಿದೆ ಕೇಳಿದ್ರೆ ಎಲ್ಲರೂ ಬೇಗ ದುಡ್ಡು ಮಾಡಿಸೋಲ್ಲ, ಕಲ್ಲರಿಗೆ ಕೆಮಿಕಲ್ ಹಾಕ್ತಾರೆ ಅದಾಕ್ತಾರೆ ಮಾರ್ಬಿಡ್ತಾರೆ ಬೇಗ ಕಾಣ್ತದೆ. ಬೆಲ್ಲ ಕಂಡ್ರು ಬೆಲೆ ಜಾಸ್ತಿ, ಬೆಲ್ಲ ಅಂದ್ರೆ ಗೋಲ್ಡ್ ಕಲರ್ ಕಾಣ್ತು ಅಂದ್ರೆ ಅದಕ್ಕೆ ಹೈ ರೇಟ್, ಆದ್ರೆ ಇಡಲಿಕ್ಕೆ ಬರೋದಿಲ್ಲ. ಆಮೇಲೆ ಇದಕ್ಕೆ ಕೆಲವರು ಸರಿ ತುಳಸಿನೋ ಅಥವಾ ಬೇರೆ ಏನಾದ್ರು ಹಾಕ್ತಾರ? ಇಲ್ಲ ಇಲ್ಲ, ತುಳಸಿ ಎಲ್ಲ ಹಾಕೋದಿಲ್ಲ ನಮ್ಮ ಇದ್ರ ಕಡೆ, ಎಲ್ಲ ತುಳಸಿ ಎಲ್ಲ ಕಡಿಮೆ. ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ? ಬೆಲ್ಲ ಆಗ್ಬೋದು, ಅರಿಶಿನ ಆಗ್ಬೋದು, ಆ ಸ್ಥಳೀಯವಾಗಿ ಬೇಡಿಕೆ ಇದೆಯಾ? ಸ್ಥಳೀಯವಾಗಿ ಬಹಳ ಬೇಡಿಕೆ ಇದೆ ಬೆಲ್ಲಕ್ಕೆ. ಸ್ಥಳೀಯವಾಗಿ ನಮ್ದು ಕೆಲವರು ಕಬ್ಬು ತೋಟ ಅಷ್ಟೇ ಇದ್ದವರು, ಕಬ್ಬಿಗೆ ಮಾಡಿದಂತವ್ರು ಬಹಳ ಜನ ಬಂದು ಇದಕ್ಕೆ ಬೇಡಿಕೆ ಉಂಟು ಬೆಲ್ಲ. ಅದು ನ್ಯಾಚುರಲ್ ಆಗಿ ನಾವು ಅಂತ ಮಾಡುವಂತ ಬೆಲ್ಲಗಳಿಗೆ ಬಹಳ ಬೇಡಿಕೆ ಉಂಟು. ಇದು ಸಾಮಾನ್ಯ ನಿಮ್ಮ ಒಂದು ಎಕರೆ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ಬೆಲ್ಲ ಉತ್ಪಾದನೆ ಆಗ್ತದೆ ಅಥವಾ ಕಬ್ಬನ್ನ? ನಾವು ಒಂದ್ ಎಕರೆಯಲ್ಲಿ ಕನಿಷ್ಠ 6,000 ಬೀಜ ಕಬ್ಬನ್ನು ನಾಟಿ ಮಾಡಬಹುದು. ಅದರಿಂದ 1,000 ಬೀಜಕ್ಕೆ ಒಂದು 20 ಡಬ್ಬಿ, ಸರಾಸರಿ 20 ಡಬ್ಬಿ ಬೆಲ್ಲ ಅಂದ್ರೆ 25 ಕೆಜಿ ಕ್ಯಾನ್ 20 ಡಬ್ಬಿ ಬೆಲ್ಲವನ್ನು ಮಾಡ್ತೇವೆ ನಾವು. ಹೇಗೆ ಸಿಗ್ತದೆ ಬೆಲೆ? ಬೆಲೆ ಈಗ ಬೆಲೆ ಇದ್ದಾಗ, ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ನಲ್ಲಿ ಈಗ 3,500 ರೂಪಾಯಿ ಬೆಲೆ ಉಂಟು, ಹೈಯೆಸ್ಟ್ ಬೆಲೆ. ಬೆಲೆ ಬಗ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಹಳ ವರ್ಷಗಳ ಹಿಂದೆ ಬಹಳ ಲಾಸ್ ನಲ್ಲಿ ಇದ್ರು ರೈತರು, ಅದು ಈಗ ಬೆಲ್ಲಕ್ಕೆ ಬಹಳ ಬೆಲೆ ಬಂದಿದೆ. ಕಬ್ಬು ಕಡಿಮೆ ಆಯ್ತು, ಹಂಗಾಗಿ ಬೆಲ್ಲಕ್ಕೆ ಬಹಳ ಜಾಸ್ತಿ ಬೆಲೆ ಬರ್ತಾ ಇದೆ. ಈಗ ಅಡಿಕೆ ಮರಗಳು ಇನ್ನಷ್ಟು ದೊಡ್ಡದಾದ ಮೇಲೆ ಕೂಡ ಈ ಕಬ್ಬನ್ನ ಮುಂದುವರಿಸಬಹುದ ಕೃಷಿಯನ್ನ? ಅಡಿಕೆ ಮರ ದೊಡ್ಡ ಕೂಡ ಕಬ್ಬನ್ನು ಮುಂದುವರಿಸಬಹುದು. ಆದ್ರೆ ನಾವು ಒಂದ್ಸಲ ಹಾಕಿದ ಕಬ್ಬನ್ನ ಬರುವ ವರ್ಷ ಆ ಜಾಗವನ್ನು ತಪ್ಪಿಸ್ತೇವೆ. ಅದು ಆ ಜಾಗದಲ್ಲಿ ಈ ವರ್ಷ ಬಂದಂತ ಇಳುವರಿ ನೆಕ್ಸ್ಟ್ ಮುಂದಿನ ವರ್ಷ ಬರುವುದಿಲ್ಲ. ಅದ್ರ ಪಕ್ಕದಲ್ಲಿ ಬೇರೆ ಜಾಗವನ್ನು ಇನ್ನೊಂದು ಗುಂಡಿ ಮಾಡಿ ಅಲ್ಲಿ ನಾಟಿ ಮಾಡ್ತೇವೆ. 2 ವರ್ಷ ಬಿಟ್ಟ ಮೇಲೆ ಪುನಃ ಮತ್ತೆ 2 ವರ್ಷ ಬಿಟ್ಟ ನಂತರ ಅದು ವಾಪಸ್ ಜಾಗಕ್ಕೆ ಬರಬಹುದು. ಅಂದ್ರೆ ಪ್ರತಿ ವರ್ಷವೂ ಕೂಡ ಗಿಡವನ್ನು ನಾಟಿ ಮಾಡಬೇಕಾಗ್ತದೆ? ಪ್ರತಿ ವರ್ಷವೂ ನಾಟಿ ಮಾಡಬೇಕಾಗ್ತದೆ. ಸಾಮಾನ್ಯ ಈಗ ಕೂಳೆ ಬೆಳೆ ಅಂತೆಲ್ಲ ಬೆಳೀತಾರೆ? ಕೂಳೆ ಬೆಳೆ ಬೆಳೀತಾರೆ, ಆದ್ರೆ ಈ ವರ್ಷ ನಾವು ನಾಟಿ ಮಾಡೋ ರೀತಿಯಲ್ಲಿ ನಮ್ಗೆ ಇಳುವರಿ ಬಂದಿರುವುದಿಲ್ಲ ಅದರಲ್ಲಿ. ಆಮೇಲೆ ಈ ಹೈನುಗಾರಿಕೆ ಬಗ್ಗೆ ಹೇಳಿ, ಈಗಾಗಲೇ ನೀವು ಹೇಳಿದ್ರಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನ ಮಾಡಬೇಕು ಅಂತ. ಗೋಬರ್ ಗ್ಯಾಸ್ ಘಟಕ ಅಂತ ಏನಾದ್ರು ಮಾಡ್ಕೊಂಡಿದ್ರೆ? ಅದು ಗೊಬ್ಬರ ಗ್ಯಾಸ್ ಘಟಕ ಇದೆ, ಅದು ಸ್ಲರಿಯಿಂದ ನಾವು ಅದು ಕಟಗಿ ಗಿಡಕ್ಕೆ ಹಾಕ್ತೇವೆ. ಮನೆಗೆ ಉಪಯೋಗಕ್ಕೆ ಸಹಿತ ಆಗ್ತದೆ. ಈಗ ಗ್ಯಾಸ್ ಗೊಬ್ಬರ ಗ್ಯಾಸ್ ನಿಂದ ಮನೆಗೆ ಬಹಳ ಉಪಯೋಗ ಆಗ್ತದೆ. ಕಟಗಿ ಉರುವಲ್ಲಿ ತರಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ, ಗೊಬ್ಬರ ಗ್ಯಾಸ್ ಈ ಸಿಲಿಂಡರ್ ಸಲುವಾಗಿ ಎರಡಕ್ಕೂ ಅನುಕೂಲ ಆಗ್ತದೆ. ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಏನಾರಿದ್ದೀರಾ? ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಇಲ್ಲ ಈಗ ನಾವು ಸದ್ಯ, ಯಾಕಂದ್ರೆ ಅದು ನಮ್ಗೆ ಎಲ್ಲ ರೀತಿಯಲ್ಲಿ ಕೆಲಸದಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೃಷಿ ಸಲುವಾಗಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಇಲ್ಲ ಈಗ. ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಹಿತಿ ಎಲ್ಲಿಂದ ಕಲೆ ಹಾಕ್ತೀರಿ? ಈಗ ನಿಮ್ಮ ಸ್ನೇಹಿತರದ ಜೊತೆಗೆ ಚರ್ಚೆ ಮಾಡ್ಕೊಂಡು ಮಾಡ್ತಿರೋ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಮಾಹಿತಿ ಕಲೆ ಹಾಕ್ತೀರಿ? ನಾವು ಕೃಷಿ ಅಂದ್ರೆ ನಮ್ಮ ಊರಿನ ಪಕ್ಕದ ಊರಿನಲ್ಲಿ ಒಬ್ರು ಕೃಷಿ ಮಾಡಿದ್ದಾರೆ, ಅವ್ರು ಹೇಗ್ ಮಾಡಿದ್ದಾರೆ, ಅವ್ರ ಮನೆಗೆ ಹೋಗಿ ಕುಂತು ಏನೇನ್ ಮಾಡಿದ್ರಿ, ಹೇಗ್ ಮಾಡಿದ್ರಿ, ನಮ್ಮಲ್ಲಿ ಅನುಭವನ ಅವ್ರಿಗೆ ಹೇಳ್ತೇವೆ, ಅವರಲ್ಲಿ ಅನುಭವ ನಾವು ತಿಳ್ಕೊಬಂದು ಅದನ್ನ ಸ್ವಲ್ಪ ಪೂರಕವಾಗಿ ಉಪಯೋಗ ಮಾಡ್ತೇವೆ. ಕಲ್ತಿದ್ದು ಮುಗೀತು ಅಂತ ಇಲ್ಲ? ಇಲ್ಲ, ಕಲ್ತಿದ್ ಮುಗೀತು ಅಂತ ಇಲ್ಲ. ಕೃಷಿನೇ ಪ್ರೀತಿ ನಾವೇನ್ ಸ್ವೀಕಾರ ಮಾಡ್ತೀವಿ, ಕೃಷಿ ನಮ್ಮನ್ನ ಹಾಗೆ ಅವಲಂಬನೆ ಮಾಡ್ಕೊಂಡು ಬರ್ತದೆ. ಕೃಷಿಯನ್ನು ನಾವು ಇನ್ನೂ ಕಲಿಯುವುದು ಬಹಳ ಇದೆ, ಮುಗೀತು ಅನ್ನೋದೇ ಪದನೇ ಇಲ್ಲ ಕೃಷಿಯಲ್ಲಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಯುವಕರು ಕೃಷಿಗೆ ಬರುವುದು ಬಹಳ ಕಡಿಮೆ. ಏನಿಸ್ತದೆ ನಿಮಗೆ ಈ ಸಲ? ಬಹಳ ಕಡಿಮೆ ಅಂದ್ರೆ ಎಲ್ಲ ಅಪ್ಪ ಮಾಡಿದ ನಂತರ ಮಕ್ಳು ಯಾರು ಬರ್ತಾ ಇಲ್ಲ, ಎಲ್ಲ ಸಿಟಿ ಕಡೆ ಮುಖ ಮಾಡಿದ್ದಾರೆ. ಆದ್ರೆ ಜೀವನ ಕೊನೆಗೆ ಬರೋದು ಮನೆಯನ್ನೇ ಹೇಳುತ್ತ ಆ ವಿಚಾರ ಅವ್ರಿಗೆ ಬಂದಿರೋದಿಲ್ಲ. ಮಣ್ಣಿಂದ ಬಂದವರು ವಾಪಸ್ ಮಣ್ಣಿಗೆ, ವಾಪಸ್ ಮಣ್ಣಿಗೆ ಬರಬೇಕು ಅನ್ನೋ ಒಂದು ಗಾದೆ ಇದ್ದ ಪ್ರಕಾರ. ಆದ್ರೆ ಎಲ್ಲರಿಗೂ ಸಿಟಿ ಕಡೆನೆ ಹೋಗ್ತಾ ಇದ್ದಾರೆ, ಮನೇಲಿ ಬೆಳೆ ಜಮೀನನ್ನ ಮಾರ್ಲಿಕ್ಕೆ ಮಕ ಮಾಡ್ತಾ ಬಿಟ್ಟರೆ ಕೃಷಿಯನ್ನ ಮಾಡುದಿಲ್ಲ. ನಾವು ಬಹಳ ಜನರಿಗೆ ಸಲಹೆ ಆಗ್ತೇವೆ, ಇಲ್ಲ ಕೃಷಿ ಮಾಡಿ, ಕೃಷಿ ಮಾಡಿ, ಮುಂದೆ ಜೀವನಕ್ಕೊಂದು ಆಧಾರ ಅದೇ. ಸಣ್ಣ ಜಮೀನಾದ್ರೂ ಅದ್ರಲ್ಲಿ 4 ರೀತಿ ಬೆಳೆ ಬೆಳೆದು ಬದುಕೋ ದಾರಿ ನೋಡ್ಕೊಳ್ಬೇಕು. ಈಗ ಒಂದು ಬೆಳೆ ಬೆಳೆಯೋದ್ರ ಬದಲಿಗೆ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನ ಬೆಳೆದ್ರೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿ ಆದಾಯ ಸಿಗ್ತದೆ. ಒಂದೇ ಬೆಳೆ, ಈಗ ಅಡಿಕೆ ನಾವು ಒಂದು ವರ್ಷದ ಕಾಯಿ ತನಕವ, ಈಗ ಅರಿಶಿನ ಹಾಕಿದ್ವಿ ಅದ್ರಿಂದ ಸ್ವಲ್ಪ ಆದಾಯ ಬರ್ತದೆ, ಕಬ್ಬು ಹಾಕಿವಿ ಮದ್ವೆ ಮಧ್ಯ ಕಬ್ಬಿನಿಂದ ಸ್ವಲ್ಪ ಆದಾಯ ಬರ್ತದೆ. ಈಗ ಅಡಿಕೆ ಜೊತೆಗೆ ಎರಡು ಆದಾಯ ಎಕ್ಸ್ಟ್ರಾ ಆದಂಗೆ ಆಯ್ತು, ನಮ್ಗೆ ಒಂದು ಅಡಿಕೆಗೆ ಒಂದೇ ನಿರೀಕ್ಷೆ ಇಟ್ಕೊಂಡಿರೋದಿಲ್ಲ. ಇವೆರಡು ಬೆಳೆ ಅದು ಒಟ್ಟಿಗೆ ಕೆಲಸ ಆಗೋಗ್ತದೆ. ಹಾಗಾಗಿ ಇವೆರಡು ಮಧ್ಯ ಒಂದು ಈ ತೋಟದಲ್ಲಿ ಕಬ್ಬು ಹಾಕೋದ್ರೆ ನಾವು ಇತ್ತೀಚೆಗೆ ಒಂದು 2 ವರ್ಷ ಈ ಕಡೆಯಿಂದವ ನಾವೇ ಒಂದು ಸ್ವಂತ ಉಪಯೋಗದಿಂದ ಮಾಡ್ತಾ ಬಂದಿದ್ವಿ. ಅದನ್ನು ಕಾಳುಮೆಣಸು ವೀಳ್ಯದೆಲೆ ಪ್ರಯತ್ನ ಪಟ್ಟಿದ್ರೆ ವಿಳ್ಯದೆಲೆ ಮಲ್ಲಾಡಿ ಈ ಕಡೆ ಭಾಗದಲ್ಲಿ ಕಡಿಮೆ, ಘಟ್ಟದ ಕೆಳಗಲ್ಲಿ ಸ್ವಲ್ಪ ಜಾಸ್ತಿ. ನಾವು ಈ ಕಡೆ ಕಾಳುಮೆಣಸು ಇರ್ತದೆ, ಅದು ಕಾಳುಮೆಣಸಿಗೆ ಈ ಕೊಳೆ ರೋಗದಿಂದ ಸ್ವಲ್ಪ ಬಹಳ ಕಷ್ಟ ಆಗ್ಬಿಟ್ಟಿದೆ. ಒಂದ್ 2 ವರ್ಷ ಮಳೆ ಜಾಸ್ತಿ ಆದ್ರಿಂದ ಕಾಳುಮೆಣಸು ಅಷ್ಟು ಇದಿಲ್ಲ. ಈಗೆಲ್ಲ ಗಿಡ ಹೋಗಿದೆ ಮತ್ತೆ ಹೊಸದಾಗಿ ತಯಾರಾಗ್ತಾ ಇದ್ದಾವೆ. ಈಗ ಅಡಿಕೆಯಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಎಲೆ ಚುಕ್ಕಿ ರೋಗದ ಸಮಸ್ಯೆ ಇದೆ, ನಿಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ಇದೆ, ಅಷ್ಟೇ ಸಿದ್ದಾಪುರ ಕಡೆ ಆ ಕಡೆ ಇದ್ದಷ್ಟು ಟೈಪ್ ನಮ್ ಕಡೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಅದಿಲ್ಲ ಅಂತ ಇಲ್ಲ, ಅದೇ ಉಂಟು ಅದನ್ನ. ಒಳ್ಳೇದು ವಿನಾಯಕ ಬೊಮ್ಮಯ್ಯ ನಾಯ್ಕ ಅವರೇ, ಆ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರು, ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಬ್ಬನ್ನು ಕೂಡ ಬೆಳಿಬಹುದು ಇರುವಂತಹ ಒಂದು ಪ್ರಯತ್ನವನ್ನ ಮಾಡಿದಿರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆಯೊಂದಿಗೆ ಮಿಶ್ರ ಬೆಳೆಯಾಗಿ ಕಬ್ಬು, ಈ ಕುರಿತು ಶಿರಸಿ ತಾಲೂಕು ಉಂಚಳ್ಳಿಯ ವಿನಾಯಕ ಬೊಮ್ಮಯ್ಯ ನಾಯಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಆಹಾರದಿಂದ ಆರೋಗ್ಯ, ಸ್ವಾಸ್ಥ್ಯ ಜೀವನಕ್ಕೆ ಪೂರಕ ಸಲಹೆಗಳು. ಸ್ವಾಸ್ಥ್ಯದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ದೇಹ ಶುದ್ಧಿ ಮಾಡುವ ಪುಂಡಿ ಸೊಪ್ಪು. ಅತ್ಯದ್ಭುತವಾದಂತಹ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿರುವ, ನಾವು ದಿನನಿತ್ಯದಲ್ಲಿ ಬಳಕೆ ಮಾಡುವಂತಹ ಆಹಾರ ಪದಾರ್ಥಗಳಲ್ಲಿ ಪುಂಡಿ ಸೊಪ್ಪು ಕೂಡ ಒಂದು. ಸಾಂಬಾರು ಪಲ್ಯ ಮಾಡುವುದು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ರೂಢಿಯಲ್ಲಿದೆ. ಗೊಜ್ಜು ಚಟ್ನಿ ಕೂಡ ಮಾಡಬಹುದು. ಆರೋಗ್ಯವನ್ನು ಹಸಿರಾಗಿಸುವ ಹಸಿರು ಸೊಪ್ಪು ಇದು. ಪೋಷಕಾಂಶಗಳನ್ನು ಕೂಡಿರುವಂತಹ ಪದಾರ್ಥ, ಅತ್ಯಂತ ರುಚಿಕರವಾದಂತಹ ಪದಾರ್ಥ ಪುಂಡಿ ಸೊಪ್ಪು. ವಿಟಮಿನ್ ಎ, ವಿಟಮಿನ್ B1, B2, B9, ವಿಟಮಿನ್ ಸಿ, ಆಕ್ಸಾಲಿಕ್ ಆಮ್ಲ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್, ಸೋಡಿಯಂ, ಕಬ್ಬಿಣ, ಈ ಎಲ್ಲ ಅಂಶಗಳನ್ನು ಹೊಂದಿರುವಂತಹ ಪದಾರ್ಥ ಪುಂಡಿ ಸೊಪ್ಪು. ಪ್ರೋಟೀನ್ ಹಾಗೂ ಶರ್ಕರೆ ಪಿಷ್ಟದ ಪ್ರಮಾಣವನ್ನು ಕೂಡ ಇದು ಹೊಂದಿರುತ್ತದೆ. ಆದರೆ ಕೊಬ್ಬಿನ ಅಂಶ ಇದರಲ್ಲಿ ಕಡಿಮೆ. ಫ್ಲೇವನಾಯ್ಡ್ಗಳನ್ನು ಒಳಗೊಂಡಿದೆ. ವಿಟಮಿನ್ ಎಯನ್ನ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುವುದರಿಂದ ಪುಂಡಿ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಇರುಳುಗುರುಳನ್ನು ಕೂಡ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಪುಂಡಿ ಸೊಪ್ಪಿನಲ್ಲಿ ಕ್ಯಾಲರಿ ಅಂಶ ಕಡಿಮೆ, ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಇದು ಸಹಕಾರಿ. ಪುಂಡಿ ಸೊಪ್ಪಿನ ಸೇವನೆಯು ಹೊಟ್ಟೆಯನ್ನು ಕೂಡ ತುಂಬಿಸುತ್ತದೆ. ಅನೇಕ ಫ್ಲೇವನಾಯ್ಡ್ಗಳು, ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವುದರಿಂದ ಇದು ದೇಹವನ್ನು ಆಂತರ್ಯದಿಂದ ಶುದ್ಧೀಕರಿಸಲು ಅನುವು ಮಾಡಿಕೊಡುತ್ತದೆ. ಮುಖ್ಯವಾಗಿ ಮೂತ್ರವರ್ಧಕವಾಗಿ ಕೆಲಸ ಮಾಡುವುದು, ಅವಶ್ಯವಿದ್ದಲ್ಲಿ ಬೇದಿ ಮಾಡಿಸಿ ಹೊಟ್ಟೆಯನ್ನು ಶುದ್ಧಿ ಮಾಡುತ್ತದೆ. ದೇಹದಲ್ಲಿ ಸೇರಿದ ವಿಷ ವಸ್ತುಗಳನ್ನು ಹೊರಹಾಕುವುದಕ್ಕೆ ಇದು ಅನುಕೂಲಕಾರಿ. ಪುಂಡಿ ಸೊಪ್ಪಿನ ಕಷಾಯ ಮಾಡಿ ಅದನ್ನು ಕುಡಿಯುವುದರಿಂದ ಈ ಶುದ್ಧೀಕರಣ ಕ್ರಿಯೆಯನ್ನು ಸಾಕಾರಗೊಳಿಸಬಹುದು. ಹೊಟ್ಟೆ ಒಬ್ಬರು ಕೂಡ ಕಡಿಮೆಯಾಗ್ತದೆ. ಕ್ಯಾನ್ಸರ್ ಹಾಗೂ ಟ್ಯೂಮರ್ನಿಂದ ರಕ್ಷಿಸುವಲ್ಲಿ ಪುಂಡಿ ಸೊಪ್ಪು ಪರಿಣಾಮಕಾರಿ. ಅದರಲ್ಲಿಯೂ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತದೆ. ಪುಂಡಿ ಸೊಪ್ಪು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಬಲ್ಲದು. ಹೈಪರ್ ಟೆನ್ಷನ್ ಅನ್ನು ಕಡಿಮೆ ಮಾಡುವಲ್ಲಿ ಇದು ಸಹಕಾರಿ. ದೇಹದಲ್ಲಿ ಶೇಖರಣೆಯಾಗುವ ಕೆಟ್ಟ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅನ್ನು ಕಡಿಮೆ ಮಾಡುವುದಕ್ಕೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಸಹಾಯ ಮಾಡುತ್ತವೆ. ಕೋಲ್ಡ್ ಸೋರ್ಸ್ ಮತ್ತು ಬ್ಲಿಸ್ಟರ್ಸ್, ಇವುಗಳನ್ನು ಕಡಿಮೆ ಮಾಡುವುದಕ್ಕೆ ಪುಂಡಿ ಸೊಪ್ಪು ಅನುಕೂಲಕಾರಿ. ಚರ್ಮದ ಆರೋಗ್ಯಕ್ಕೆ ಪುಂಡಿ ಸೊಪ್ಪು ಒಳ್ಳೆಯದು. ಎಲ್ಲ ರೀತಿಯ ಚರ್ಮದ ತೊಂದರೆಗಳನ್ನು ಇದು ನಿವಾರಿಸಬಲ್ಲದು. ಸುಮಾರು 100 ಗ್ರಾಂನಷ್ಟು ಪುಂಡಿ ಸೊಪ್ಪು ಸೇವನೆಯು 53% ದಿನದ ವಿಟಮಿನ್ ಸಿ ಅವಶ್ಯಕತೆಯನ್ನು ಪೂರೈಸಬಲ್ಲದು. ಗುಣಚರ್ಮ, ಕಪ್ಪು ಕಲೆ, ತುರಿಕೆ, ಕೆಂಪಾಗುವಂತಹದ್ದು, ಸುಕ್ಕು, ಚರ್ಮದಲ್ಲಿ ಬಿಗಿತ, ಇವೆಲ್ಲವುಗಳನ್ನು ಸರಿ ಮಾಡುವಂತಹ ಸಾಮರ್ಥ್ಯವನ್ನು ಪುಂಡಿ ಸೊಪ್ಪು ಹೊಂದಿದೆ. ಚರ್ಮದ ಮೇಲೆ ಪುಂಡಿ ಸೊಪ್ಪಿನ ಪ್ಯಾಕ್ ಹಾಕುವಂತಹದ್ದು ಹಾಗೂ ಪುಂಡಿ ಸೊಪ್ಪನ್ನು ಆಂತರಿಕವಾಗಿಯೂ ಕೂಡ ಸೇವಿಸಬಹುದು. ಆಂಟಿ ಮೈಕ್ರೋಬಿಯಲ್ ಹಾಗೂ ಆಂಟಿ ಅಲರ್ಜಿಕ್ ಗುಣವನ್ನು ಪುಂಡಿ ಸೊಪ್ಪು ಹೊಂದಿದೆ. ಸ್ಕರ್ವಿ ಎನ್ನುವಂತಹ ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆಯಾಗಿದ್ದು ಇದರಿಂದ ತೊಂದರೆಯಿಂದ ರಕ್ಷಿಸುವುದಕ್ಕೆ ಪುಂಡಿ ಸೊಪ್ಪು ಸಹಕಾರಿಯಾಗಿದೆ. ನಿದ್ರಾಹೀನತೆ ನಿವಾರಣೆಗೆ ಪುಂಡಿ ಸೊಪ್ಪು ಉಪಯೋಗಕಾರಿ. ಪುಂಡಿ ಸೊಪ್ಪಿನ ಟೀಯನ್ನ ದಾಲ್ಚಿನಿ, ಏಲಕ್ಕಿ ಮತ್ತು ಶುಂಠಿಯನ್ನು ಉಪಯೋಗಿಸಿಕೊಂಡು ತಯಾರಿಸಿ ಸೇವಿಸಬಹುದು. ಕೂದಲಿನ ಆರೋಗ್ಯಕ್ಕೆ ಪುಂಡಿ ಸೊಪ್ಪು ಒಳ್ಳೆಯದು. ಗಾಯಗಳನ್ನು ಗುಣಮಾಡುವುದಕ್ಕೆ, ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸಿ ಅವುಗಳ ಬಲವರ್ಧನೆ ಮಾಡುವುದಕ್ಕೆ, ರಕ್ತಹೀನತೆ ನಿವಾರಣೆಗೆ, ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡುವುದಕ್ಕೆ, ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುವುದಕ್ಕೆ ಪುಂಡಿ ಸೊಪ್ಪು ಉತ್ತಮ. ಆದರೆ ಗರ್ಭವತಿ ಸ್ತ್ರೀಯರು ಮತ್ತು ಬಾಣಂತಿಯರು, ಅಂದರೆ ಹಾಲುಣಿಸುತ್ತಿರುವಂತಹ ತಾಯಂದಿರು, ಇದರಿಂದ ದೂರ ಇರುವಂತಹದ್ದು ಒಳ್ಳೆಯದು. ಪುಂಡಿ ಸೊಪ್ಪು ಕೆಲವೊಂದು ಬಾರಿ ತೊಂದರೆಯಾಗಬಹುದು. ಒಳ್ಳೆಯದು ಎನ್ನುವ ಕಾರಣಕ್ಕೆ ಅತಿ ಹೆಚ್ಚು ಸೇವನೆಯನ್ನು ಮಾಡಬಾರದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300 ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು.

18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಕಾರವಾರ. ಕಾನೂನಿನ ಅರಿವು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಬಾನುಲಿ ವಿಶೇಷ ಸರಣಿ ಕಾರ್ಯಕ್ರಮ. ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ, ಈ ವಿಷಯದ ಕುರಿತ ಮುಂದುವರಿದ ಭಾಗವನ್ನ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ. ಭಾಗವಹಿಸಲಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ಭಾರತದಲ್ಲಿ ಸೈಬರ್ ಅಪರಾಧಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಯುವ ತಪ್ಪು ಕೃತ್ಯಗಳು ಅಥವಾ ಅಪರಾಧಗಳಾಗಿವೆ. ಸೈಬರ್ ಅಪರಾಧಕ್ಕೆ ಯಾವುದೇ ನಿರ್ದಿಷ್ಟವಾದ ವ್ಯಾಖ್ಯಾನ ಇಲ್ಲ. ಆದರೆ ಯಾವುದೇ ಕಾನೂನುಬಾಹಿರ ಅಥವಾ ಅಪರಾಧ ಚಟುವಟಿಕೆಯು ಕಂಪ್ಯೂಟರ್ ಅನ್ನು ಪ್ರಾಥಮಿಕ ಕಾರ್ಯಾಚರಣೆಯ ಸಾಧನವಾಗಿ ಬಳಸಿಕೊಂಡು ನಡೆದರೆ ಅದನ್ನು ವೈಟ್ ಕಾಲರ್ ಅಪರಾಧ ಅಂತ ಕರೀತಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವಂಚನೆ ಮಾಡ್ತಾರೆ, ಬೆದರಿಸೋದು, ಬೆದರಿಕೆ ಸಂದೇಶಗಳನ್ನು ಕಳಿಸೋದಾಗಿರ್ಬೋದು, ಹಾನಿಕಾರಕ ಚಟುವಟಿಕೆಗಳನ್ನು ನಡೆಸೋದು, ನಕಲಿ ಖಾತೆಗಳನ್ನು ಬಳಸೋದು. ಹೆಚ್ಚು ಜನರು ಇತ್ತೀಚೆಗೆ ನೋಡಿರೋ ಪ್ರಕಾರ ಒಬ್ಬರ ಹೆಸರಿನಲ್ಲಿ ಖಾತೆಗಳನ್ನು ತೆರೆದು ಅವರ ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಇದು ನನ್ನ ಹೊಸ ಅಕೌಂಟ್ ಅಂತ ಹೇಳಿ ಅವರಿಂದ ಫಾಲೋ ಅಪ್ ರಿಕ್ವೆಸ್ಟ್ ಎಲ್ಲ ತಗೊಂಡು ಮತ್ತೆ ಅವರಿಂದ ಹಣಕ್ಕೆ ಬೇಡಿಕೆ ಇಡೋದು, ಅಥವಾ ಅವರಿಗೆ ಸಂಬಂಧಿಸಿದ ಬೇರೆ ಬೇರೆ ಅಸಹ್ಯಕರ ಚಿತ್ರಗಳನ್ನು ಹಾಕೋದಾಗಿರಬಹುದು, ಸತ್ಯವಲ್ಲದ ವಿಷಯಗಳನ್ನು ಬಿಂಬಿಸೋದಾಗಿರಬಹುದು, ಈ ತರದ ಅಪರಾಧಗಳು ತುಂಬಾ ನಡೀತಾ ಇದೆ. ಇನ್ನೂ ಒಂದು ವಿಧದ ಅಪರಾಧ ಅಂತ ನೋಡೋದಾದ್ರೆ ಆನ್ಲೈನ್ನಲ್ಲಿ ಮಾದಕ ವಸ್ತು ಕಳ್ಳ ಸಾಕಣೆ ಕೂಡ ನಡೆಯುತ್ತೆ. ಕ್ರಿಪ್ಟೋ ಕರೆನ್ಸಿ ತಂತ್ರಜ್ಞಾನ ಬಂದ ಮೇಲಿಂದ ಈ ಅಪರಾಧ ಹೆಚ್ಚಿಗೆ ಆಗ್ತಾ ಇದೆ. ಸುರಕ್ಷಿತ ಖಾಸಗಿ ರೀತಿಯಲ್ಲಿ ಹಣ ವರ್ಗಾಯಿಸುವುದು ಮತ್ತು ಔಷಧ ವ್ಯವಹಾರಗಳನ್ನು ಪೂರ್ಣಗೊಳಿಸುವುದು ಇದರಿಂದ ಸುಲಭ ಆಗೋಗಿದೆ. ಅಂತರ್ಜಾಲದಲ್ಲಿ ಆನ್ಲೈನ್ ಮುಖಾಂತರ ಡಾರ್ಕ್ ವೆಬ್ಸೈಟ್ ಅಂತ ಇದೆ, ಅದರಲ್ಲಿ ಕೊಕೇನ್, ಹೆರಾಯಿನ್ ಅಥವಾ ಗಾಂಜಾದಂತಹ ಕಾನೂನು ಬಾಹಿರ ಮಾದಕ ದ್ರವ್ಯಗಳನ್ನು ಆನ್ಲೈನ್ನಲ್ಲಿ ಕೂಡ ಮಾರಾಟ ಮಾಡ್ತಾರೆ. ಆಗಲೇ ಹೇಳಿದ ಹಾಗೆ ಡಾರ್ಕ್ ವೆಬ್ ಅನ್ನೋ ಇದರಲ್ಲಿ ಈ ತರದ ಮಾದಕ ವಸ್ತುಗಳು ಕೂಡ ಸಿಗ್ತವೆ. ಇದು ಕೂಡ ಒಂದು ಸೈಬರ್ ಅಪರಾಧದ ಪ್ರಕಾರವಾಗಿದೆ. ಇನ್ನು ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಹಣ ವರ್ಗಾವಣೆ, ಈ ವಹಿವಾಟುಗಳಲ್ಲಿ ಅಕ್ರಮ ವರ್ಗಾವಣೆ ಮಾಡುವುದು, ಅಪರಿಚಿತ ಕಂಪನಿಗಳು ಅಥವಾ ಆನ್ಲೈನ್ ವ್ಯವಹಾರವನ್ನು ಆಧರಿಸಿ ಅನುಮೋದಿತ ಪಾವತಿ ವಿಧಾನಗಳು, ಕ್ರೆಡಿಟ್ ಕಾರ್ಡ್ ವಹಿವಾಟು ಮಾಹಿತಿಯನ್ನು ತಗೊಂಡು ಉತ್ಪನ್ನಗಳನ್ನು ಖರೀದಿಸಕ್ಕೆ ಅಥವಾ ಅಪೂರ್ಣ ಅಥವಾ ಅಸಮಂಜಸ ಪಾವತಿ ಮಾಹಿತಿಯನ್ನು ಕೂಡ ಇದು ಹೊಂದಿರುತ್ತೆ. ಸಾಮಾನ್ಯವಾಗಿ ಸುಲಭವಾಗಿ ಹಣ ವರ್ಗಾವಣೆ ಮಾಡೋದಕ್ಕೆ ಇದು ಒಂದು ವಿಧಾನ ಆಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ವರ್ಗಾವಣೆ ಮಾಡೋಕ್ಕೆ ಕೂಡ ಈ ಸೈಬರ್ ಅಪರಾಧಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇನ್ನು ಹೆಚ್ಚಾಗಿ ಆನ್ಲೈನ್ ನೇಮಕಾತಿಯಲ್ಲಿ ವಂಚನೆ ಮಾಡ್ತಾರೆ. ಅರ್ಜಿದಾರರಿಂದ ಆರ್ಥಿಕವಾಗಿ ಲಾಭ ಪಡೆಯುವ ಅಥವಾ ವೈಯಕ್ತಿಕ ಡೇಟಾ ಬಳಸಿಕೊಳ್ಳುವ ಉದ್ದೇಶದಿಂದ ನಕಲಿ ಕಂಪನಿಗಳು ಬಿಡುಗಡೆ ಮಾಡುವ ನಕಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚು ಜನರು ನಂಬಿ ಮೋಸ ಹೋಗ್ತಾ ಇದ್ದಾರೆ. ಇನ್ನು ಮಹಿಳೆಯರ ಮತ್ತು ಮಕ್ಕಳ ವಿರುದ್ದ ಹೆಚ್ಚಿನ ಸೈಬರ್ ಅಪರಾಧಗಳು ನಡೀತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಸಮಾಜದ ಅತ್ಯಂತ ದುರ್ಬಲವಾಗಿರುವ ವರ್ಗ ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳು. ಇವರನ್ನ ಗುರಿಯಾಗಿಸಿಕೊಂಡು ಸಾಮಾನ್ಯವಾಗಿ ಸೈಬರ್ ಸ್ಟಾಕಿಂಗ್, ಆಗಲೇ ಹೇಳಿದ ಹಾಗೆ ಅವರನ್ನ ಅವರ ಸಾಫ್ಟ್ವೇರ್ ಅಥವಾ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ಫಾಲೋ ಮಾಡೋದಾಗಿರ್ಬಹುದು, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಮೆಸೇಜ್ ಕಳಿಸೋದಾಗಿರ್ಬಹುದು, ಅದರಲ್ಲಿ ಕಾಲ್ ಮಾಡೋದಾಗಿರ್ಬಹುದು, ಬೇರೆ ಬೇರೆ ಮಾಹಿತಿಗಳನ್ನು ಅವರ ಜೊತೆ ಹಂಚಿಕೊಳ್ಳೋದಾಗಿರ್ಬಹುದು, ಅಶ್ಲೀಲತೆ, ಮಾರ್ಫಿಂಗ್ ಅಂದ್ರೆ ಫೋಟೋವನ್ನ ಮಾರ್ಪಾಟು ಮಾಡಿ ಕಳಿಸೋದಾಗಿರ್ಬಹುದು, ಟ್ರೋಲಿಂಗ್ ಮಾಡೋದಾಗಿರ್ಬಹುದು, ಹೆದರಿಸೋದು ಮತ್ತು ಇಮೇಲ್ ಮೂಲಕ ವಂಚನೆ ಮಾಡುವುದು ಇದರಲ್ಲಿ ಸೇರಿಕೊಂಡಿದೆ. ಮಕ್ಕಳ ವಿರುದ್ದ ಸೈಬರ್ ಅಪರಾಧಗಳು ಮತ್ತೆ ಅಸಹ್ಯಕರವಾದ ವಿಡಿಯೋ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡೋದು, ಅಶ್ಲೀಲ ಸೈಟ್ಗಾಗಿ ಉತ್ಪನ್ನಗಳನ್ನು ಹುಡುಕಾಟ ಮಾಡುವುದು, ಅತ್ಯಾಚಾರ ಮತ್ತು ಮಕ್ಕಳ ಅಶ್ಲೀಲತೆಗೆ ಕಾರಣವಾಗುವ ಮಟ್ಟಕ್ಕೆ ಕಿಡಿಗೇಡಿತನದ ಪ್ರಮಾಣ ಕುಸಿದಿದೆ. ಅಲ್ಲದೆ ಬ್ಲೂ ವೇಲ್ ಅಂತಹ ಕೆಲವು ಆನ್ಲೈನ್ ಸಾಮಾಜಿಕ ಆಟಗಳಿದಾವೆ. ಇದು ಕೂಡ ಅನೇಕ ಮುಗ್ಧ ಹದಿಹರೆಯದವರ ದುರದೃಷ್ಟಕರ ಸಾವಿಗೆ ಕೂಡ ಕಾರಣ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನ ಮತ್ತು ಯುವಜನರನ್ನ ಆನ್ಲೈನ್ ಗೇಮಿಂಗ್ ಅಲ್ಲಿ ಅವರನ್ನ ಒಳಪಡಿಸಿಕೊಂಡು ಹಣ ಮತ್ತು ಅಶ್ಲೀಲತೆಗೆ ಮಕ್ಕಳನ್ನ ಬಳಸಿಕೊಳ್ತಾ ಇದ್ದಾರೆ. ಈ ಎಲ್ಲ ಅಪರಾಧಗಳಿಗೆ ಕಾನೂನು ಏನಿದೆ ಅಂತ ನೋಡೋದಾದ್ರೆ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000, ಇದನ್ನ ಐಟಿ ಆಕ್ಟ್ ಅಂತ ಕೂಡ ಕರೀತಾರೆ. ಜನಸಾಮಾನ್ಯರಿಗಾಗಿ ಸೈಬರ್ ಅಪರಾಧಗಳ ವಿರುದ್ಧ ಈ ಕಾಯ್ದೆ ರಕ್ಷಣೆ ನೀಡುತ್ತೆ. ಆನ್ಲೈನ್ ವಂಚನೆಗೆ ಸಂಬಂಧಪಟ್ಟಂತೆ ಸೆಕ್ಷನ್ 66D ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸಿ ಮೋಸ ಮಾಡಿದ್ರೆ ಸೆಕ್ಷನ್ ಮೂಲಕ ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆಗೊಳಪಡಿಸಬಹುದು. ಸೆಕ್ಷನ್ 66E ವೈಯಕ್ತಿಕ ಗೌಪ್ಯದ ಭಂಗದ ಬಗ್ಗೆ ಹೇಳುತ್ತೆ. ಒಪ್ಪಿಗೆ ಇಲ್ಲದೆ ಫೋಟೋ ಅಥವಾ ವಿಡಿಯೋ ತೆಗೆಯೋದು, ಅದನ್ನ ಪ್ರಕಟ ಮಾಡುವುದನ್ನ ಈ ಕಲಂ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಬಹುದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಕಿರುಕುಳ ಕೊಡೋದನ್ನ ಸೆಕ್ಷನ್ 66Aನಲ್ಲಿ ಬೆದರಿಕೆ ಅಥವಾ ಆಕ್ಷೇಪಾರ್ಹ ಸಂದೇಶಗಳನ್ನು ಕಳಿಸಿದ್ರೆ ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಅಂತ ಪರಿಗಣಿಸಬಹುದು. ಮತ್ತೆ ಸೆಕ್ಷನ್ 67ರ ಅಡಿಯಲ್ಲಿ ಅಶ್ಲೀಲ ಚಿತ್ರ ಮತ್ತು ವಿಡಿಯೋಗಳನ್ನು ಇಂಟರ್ನೆಟ್ ಅಲ್ಲಿ ಹಂಚಿಕೊಂಡ್ರೆ ಈ ಕಲಂ ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಈ ಸೈಬರ್ ಅಪರಾಧ ಆದಾಗ ಏನ್ ಮಾಡಬಹುದು ಅಂತ ನೋಡೋಣ. ರಾಷ್ಟೀಯ ಸೈಬರ್ ಅಪರಾಧ ವರದಿ ಮಾಡುವ ಒಂದು ಪೋರ್ಟಲ್ ಇದೆ, NCRP ಅಂತ ಕರೀತಾರೆ. ಭಾರತ ಸರ್ಕಾರ ರಾಷ್ಟೀಯ ಸೈಬರ್ ಅಪರಾಧ ವರದಿ ಮಾಡುವ ಈ ಪೋರ್ಟಲ್ ಅನ್ನು ಸ್ಥಾಪನೆ ಮಾಡಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳನ್ನು ಇದು ಕೇಂದ್ರೀಕರಿಸುತ್ತೆ. ಅದನ್ನ ಹೇಗೆ ಬಳಸಬೇಕು ಅಂತಂದ್ರೆ NCRP ಪೋರ್ಟಲ್ಗೆ ನಾವು ಭೇಟಿ ನೀಡಬಹುದು. HTTPS ಹಾಕಿ cybercrime.gov.in ಈ ವೆಬ್ಸೈಟ್ಗೆ ಹೋಗಿ ನಾವಲ್ಲಿ ದೂರನ್ನ ದಾಖಲಿಸಬಹುದು. ಈ ಪೋರ್ಟಲ್ ಅಲ್ಲಿ ಸೈಬರ್ ಅಪರಾಧ ಕುರಿತು ವೈಯಕ್ತಿಕ ವಿವರಗಳನ್ನು ನೀಡಿ ದೂರನ್ನು ಸಲ್ಲಿಸಬಹುದು. ಅಥವಾ ಯಾವುದೇ ಹಣಕಾಸಿನ ವಂಚನೆಗೆ ಬಲಿಯಾಗಿದ್ರೆ ಆನ್ಲೈನ್ ಅಲ್ಲಿ ಈ OTPಯಿಂದ ಆಗಿರಬಹುದು, ಬ್ಯಾಂಕ್ ಅಕೌಂಟ್ ಮೂಲಕ ಹಣ ವರ್ಗಾವಣೆ ಆಗಿದ್ದಿರಬಹುದು, ಸೈಬರ್ ಅಪರಾಧ ಆಗಿದ್ರೆ ಅದಕ್ಕೆ ತಕ್ಷಣದಲ್ಲಿ 1930 ಕರೆ ಮಾಡಿ, ಇದು ರಾಷ್ಟೀಯ ಸೈಬರ್ ಅಪರಾಧ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರು, ತಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ತಮ್ಮನ್ನು ಸಂಪರ್ಕ ಮಾಡೋ ಮಾಹಿತಿ, ತಮ್ಮ ಖಾತೆ ಸಂಖ್ಯೆ ಮತ್ತು ಹಣ ವರ್ಗಾಯಿಸಿದ ಖಾತೆ ವಿವರಗಳನ್ನು ಅಲ್ಲಿ ಕೊಟ್ಟು ದೂರನ್ನು ದಾಖಲಿಸಬಹುದು. ಈಗ ಹೆಣ್ಣು ಮಕ್ಕಳಾಗಿರಬಹುದು, ಮಕ್ಕಳಾಗಿರಬಹುದು, ಅನಾಮಧೇಯರಾಗಿ ಕೂಡ ವರದಿ ಮಾಡಬಹುದು. ಪೋರ್ಟಲ್ ಅಲ್ಲಿ ಸೈಬರ್ ಅಪರಾಧಗಳನ್ನ ಹೆಸರು ಹೇಳದೆ ದೂರನ್ನ ದಾಖಲಿಸಬಹುದು, ಅಥವಾ ನಮ್ಮ ಹೆಸರನ್ನ ಗೌಪ್ಯವಾಗಿ ಇಡೋಕೆ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ದೂರನ್ನ ದಾಖಲಿಸಬಹುದು. ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಘಟನೆಯ ವಿವರಗಳನ್ನ ಸಂಪೂರ್ಣವಾಗಿ ಹೇಳಬೇಕು, ದೂರಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ಅವರಿಗೆ ಕರೆಕ್ಟ್ ಆಗಿ ಒದಗಿಸಬೇಕು. ಮೊಬೈಲ್ ನಂಬರ್ ಬಳಸಿಕೊಂಡು ಕೂಡ ದೂರನ್ನ ದಾಖಲಿಸಬಹುದು. ನಿಮ್ಮ ಮೊಬೈಲ್ ನಂಬರ್ ಇಂದ ಮಾತ್ರ ಲಾಗಿನ್ ಆಗಿ ಪೋರ್ಟಲ್ ಅಲ್ಲಿ OTP ಒಂದು ಬಾರಿಗೆ ಪಾಸ್ವರ್ಡ್ ಬರುತ್ತೆ, ಅದನ್ನು ಉಪಯೋಗಿಸಿಕೊಂಡು ಕೂಡ ಆ ಪೋರ್ಟಲ್ ಅಲ್ಲಿ ದೂರನ್ನ ದಾಖಲಿಸಬಹುದು. ಒಂದು ಸಲ ದೂರು ಕೊಟ್ಟ ನಂತರ ನಮ್ಮ ದೂರನ್ನ ಟ್ರ್ಯಾಕ್ ಮಾಡಬಹುದು, ಅಂದ್ರೆ ನಮ್ಮ ದೂರಿನ ತನಿಖಾ ಈಗ ಎಲ್ಲಿವರೆಗೂ ಇದೆ ಅದನ್ನ ನಾವು ನೋಡಬಹುದು. ಅದರಲ್ಲಿ ಒಂದ್ಸಲ ದೂರು ಕೊಟ್ರೆ ಪೋರ್ಟಲ್ ನಿಂದ ಒಂದು ದೃಢೀಕರಣ ಸಂದೇಶ ಬರುತ್ತೆ, ಅಂದ್ರೆ ನಿಮ್ಮ ದೂರನ್ನು ಸ್ವೀಕರಿಸಿದೀವಿ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ. ಮತ್ತೆ ನೀವು ನಿಮ್ಮ ಸಂಪರ್ಕದ ಮಾಹಿತಿಯನ್ನು ಒದಗಿಸಿದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಆಗಲಿ ಬೇರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ರೆ ಆ ಉಲ್ಲೇಖ ಸಂಖ್ಯೆಯೊಂದಿಗೆ SMS ಅಥವಾ ಇಮೇಲ್ ಕೂಡ ಬರ್ತಾ ಇರುತ್ತೆ, ಏನಾಗ್ತಾ ಇದೆ ನಿಮ್ಮ ದೂರಿನ ಮೇಲೆ, ಏನ್ ಕ್ರಮ ತಗೊಂಡಿದ್ದಾರೆ ಅಂತ ಹೇಳಿ. ಇದ್ಯಾವುದು ಆಗಿಲ್ಲ ಅಂದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಸಲ್ಲಿಸಬಹುದು. ಯಾವುದೇ ಪೊಲೀಸ್ ಠಾಣೆಯಲ್ಲಿ ತಮ್ಮ ವಿರುದ್ಧ ದೂರು ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಹತ್ತಿರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ, JMFC ಕೋರ್ಟ್ ನಲ್ಲಿ ಕೂಡ ವೈಯಕ್ತಿಕ ದೂರನ್ನು ಸಲ್ಲಿಸಬಹುದು. ಇನ್ನು ಹೆಚ್ಚುವರಿ ಸಹಾಯವಾಣಿ ಸಂಖ್ಯೆಗಳನ್ನು ನೋಡೋದಾದ್ರೆ ರಾಷ್ಟೀಯ ಪೊಲೀಸ್ ಸಹಾಯವಾಣಿ ಸಂಖ್ಯೆ ಇದೆ, 112. ಯಾವುದೇ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಈ ತರದ ಯಾವುದೇ ದೌರ್ಜನ್ಯಗಳಾದ್ರೆ ಈ ಸಂಖ್ಯೆಗೆ ಕರೆ ಮಾಡಬಹುದು. ರಾಷ್ಟೀಯ ಮಹಿಳಾ ಸಹಾಯವಾಣಿ ಸಂಖ್ಯೆ ಇದೆ, 181, ಅಲ್ಲಿಗೆ ಕರೆ ಮಾಡಬಹುದು. ಅಥವಾ 100 ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕೂಡ ಕರೆ ಮಾಡಬಹುದು. ಈ ಸೈಬರ್ ಅಪರಾಧಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು ನೋಡಿದ್ರೆ ಈ ಹಣಕ್ಕೆ ಅಥವಾ ಬೇರೆ ವಿಚಾರಗಳಿಗೆ ಸಂಬಂಧಿಸಿದ ಅಂದ್ರೆ ಮೊದಲನೇ ಒಂದು ಗಂಟೆ ತುಂಬಾ ಪ್ರಮುಖವಾಗಿರುತ್ತೆ. ಆ ಹಣವನ್ನ ಎಲ್ಲಿ ವರ್ಗಾಯಿಸಿದ್ದಾರೆ, ಹೇಗೆ ವರ್ಗಾಯಿಸಿದ್ದಾರೆ ಅಂತ ತಿಳ್ಕೊಳ್ಳಕ್ಕೆ ಆದಷ್ಟು ಬೇಗ ಈ ತರದ ಯಾವುದೇ ಅಪರಾಧ ಕಂಡು ಬಂದ ತಕ್ಷಣ, ವಂಚನೆಗೆ ಒಳಗಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ದೂರು ಕೊಡುವುದು ತುಂಬಾ ಒಳ್ಳೆಯದು. ಶಿಕ್ಷೆಗಳ ವಿವರಗಳನ್ನು ನೋಡೋದಾದ್ರೆ ಕಂಪ್ಯೂಟರ್ನ ಸೋರ್ಸ್ ಕೋಡ್ ಅಲ್ಲಿ ಅಕ್ರಮ ಬಳಕೆ ಮಾಡಿಕೊಂಡ್ರೆ 3 ವರ್ಷದವರೆಗೂ ಶಿಕ್ಷೆ ಇದೆ. ಕಂಪ್ಯೂಟರ್ ಸಂಬಂಧಿತ ಅಪರಾಧಗಳಿಗೆ 3 ವರ್ಷ ಜೈಲು ಅಥವಾ 5 ಲಕ್ಷ ರೂಪಾಯಿ ದಂಡ ಇದೆ. ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಯಾವುದಾದರೂ ಆಕ್ಷೇಪಾರ್ಹ ಸಂದೇಶಗಳನ್ನು ಕಳಿಸಿದರೆ 3 ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಇದೆ. ಕದ್ದ ಕಂಪ್ಯೂಟರ್ ಸಂಪನ್ಮೂಲ ಅಥವಾ ಯಾವುದೇ ಸಾಧನವನ್ನ ಬಳಸಿಕೊಂಡು ಅಪ್ರಾಮಾಣಿಕವಾಗಿ ಸ್ವೀಕರಿಸಿದರೆ 3 ವರ್ಷದವರೆಗೂ ಜೈಲು ಶಿಕ್ಷೆ ಇದೆ. ಐಡೆಂಟಿಟಿ ಥೆಫ್ಟ್ ಅಂತ ಹೇಳಿದೆ ಆಗಲೇ, ಗುರುತಿನ ಕಳ್ಳತನ ಮಾಡಿದ್ರೂ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಗೌಪ್ಯತೆ ಉಲ್ಲಂಘನೆ ಮಾಡಿದ್ರೆ 3 ವರ್ಷ ಜೈಲಿದೆ. ಸೈಬರ್ ಭಯೋತ್ಪಾದನೆಯಂತಹ ಘೋರ ಅಪರಾಧಗಳಿಗೆ ಜೀವಾವಧಿ ಶಿಕ್ಷೆಯವರೆಗೂ ವಿಸ್ತರಿಸಬಹುದು ಜೈಲು ಶಿಕ್ಷೆಯನ್ನ. ಇನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಶ್ಲೀಲ ವಿಷಯಗಳನ್ನು ಪ್ರಕಟಿಸಿದರೆ, ಮೊದಲ ಅಪರಾಧ ಸಾಬೀತಾದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 5 ವರ್ಷದವರೆಗೆ ದಂಡ ವಿಧಿಸಬಹುದು. ನಂತರದ ಅಪರಾಧ ಸಾಬೀತಾದರೆ ಮತ್ತೆ ಅದೇ ಅಪರಾಧವನ್ನು ಪುನಃ ಮಾಡಿದ್ರೆ 5 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷದವರೆಗೆ ಕೂಡ ದಂಡ ವಿಧಿಸಬಹುದಾಗಿದೆ. ಮಕ್ಕಳ ಮೇಲಿನ ಲೈಂಗಿಕ ಕ್ರಿಯೆ ಇತ್ಯಾದಿಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಅಥವಾ ಅದನ್ನು ಪ್ರಕಟಿಸುವುದು ಈ ತರದ ಅಪರಾಧಗಳಿಗೆ ಮೊದಲ ಬಾರಿ ಮಾಡಿದರೆ 5 ವರ್ಷಗಳ ಶಿಕ್ಷೆ ಇದೆ ಮತ್ತು 10 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು. ಇನ್ನು ನಂತರದ ಅಪರಾಧಗಳಿಗೆ 7 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷ